ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇಧರ್ ಹಮ್ ಬೋಲ್ ರಹೇ ತೇರೆ ಬೀಜು ಕಾ ಪುತಲಾ ಬೋಲ್ ರಹೇ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕೀ ಸೇಹತ್ ಬಿಗಡ್ನೇ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೇಹತ್ಮಂದ್ ಹೋಗಿ ಹೈ ಅರೆ ಪಹಲೇ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಭಿ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೆ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರೂ ಕರೂಂಗಾ ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ ಪರಂಪರಾಗತ್ ಖೇತಿ ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಇಂದಿನ ಮಹಿಳಾ ವಾಣಿಯಲ್ಲಿ ಶಿರಸಿಯ ಸ್ವರ್ಣವಲ್ಲಿ ಮಾತೃವೃಂದ ಮಹಿಳಾ ಸದಸ್ಯರಿಂದ ಭಜನಾ ಪದಗಳು ಆರಂಭದಲ್ಲಿ ಕೇಳಿ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಪ್ರಥಮ ನಮಾಮಿ ಗಜಾನನ ಪ್ರಥಮ ನಮಾಮಿ ಗಜಾನನ ಸುರಮುನಿ ವಂದಿತ ಗಜಾನನ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಗಣೇಶ ಗಜಾನನ ಪಾಹಿ ಗಣೇಶ ಗಜಾನನ ಸರ್ವ ದುರಿತ ನಿವಾರಣ ಸರ್ವ ದುರಿತ ನಿವಾರಣ ಹೇ ಸುರಮುನಿ ವಂದಿತ ಗಜಾನನ ಹೇ ಸುರಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ Thank you. ಪುತ್ರ ಪರಮ ಪವಿತ್ರ ಪಾರ್ವತಿ ಪುತ್ರ ಪರಮ ಪವಿತ್ರ ಪಾಪ ವಿನಾಶನ ಗಜಾನನ ಪಾಪ ವಿನಾಶನ ಗಜಾನನ ಹೇ ಸುರ ಮುನಿ ವಂದಿತ ಗಜಾನನ ಹೇ ಸುರ ಮುನಿ ವಂದಿತ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಸುಂದರ ಶ್ರೀಮುಖ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಏಕದಂತ ಶ್ರೀ ಗಜಾನನ ಶ್ರೀ ಮೂಕಾಂಬಿಕೆ ಸಾಮಜಗಮನೆ ಸೂತ್ರಾಮಾರ್ಜಿತ ಚರಣಿ ಶ್ರೀಮುಕಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಶ್ರೀಮುಕಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಭಾಮೆ ಧಾಮೆ ಹೇಮೆ ಕೋಮಲಾಂಗಿನಿ ಭಾಮೆ ಧಾಮೆ ಹೇಮೆ ಕೋಮಲಾಂಗಿನಿ ರಾಮ ನಾಮ ಸುಪ್ರೇಮೆ ಭೀಮ ವಿಕ್ರಮೆ ರಾಮ ನಾಮ ಸುಪ್ರೇಮೆ ಭೀಮ ವಿಕ್ರಮೆ ಶ್ರೀಮುಕಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಶ್ರೀಮುಕಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಸುಂದರಿ ಶೋಭಿತ ಕಂಬು ಕಂದರಿ ಯೋಗಿರುತ್ ಪದ್ಮ ಮಂದಿರೇ ಸುಂದರಿ ಶೋಭಿತ ಕಂಬು ಕಂದರಿ ಯೋಗಿರುತ್ ಪದ್ಮ ಮಂದಿರೇ ಸರ್ವಶಕ್ತಿ ದುರಂದರಿ ಸುರವಾರಿ ಚಂದ ಗಂಧ ನಾಂಗಿ ಸನಂದ ನಾದಿ ವಂದೇ ಮಂದಗಾಮಿನಿ ಶ್ರೀಮುಕಾಂಬಿಕೆ ಸಾಮ ಜಗಮನ ಸೂತ್ರಾಮಾರ್ಚಿತ ಚರಣೆ ಶ್ರೀಮುಕಾಂಬಿಕೆ ಸಾಮ ಜಗಮನ ಸೂತ್ರಾಮಾರ್ಚಿತ ಚರಣೆ ಶಂಕರಿ ಸದ್ಭಕ್ತಾಶ್ರಿತ ಜನ ಕಿಂಕರಿ ಶಂಕರಿ ಸದ್ಭಕ್ತಾಶ್ರಿತ ಜನ ಕಿಂಕರಿ ಮಾಣಿಕ್ಯ ಮುಕುಟಾಲಂಕರಿ ಮಾಣಿಕ್ಯ ಮುಕುಟಾಲಂಕರಿ ದೈತ್ಯ ಸಂಗ್ರಾಮ ಭಯಂಕರಿ ಓಂಕಾರಿ ದೈತ್ಯ ಸಂಗ್ರಾಮ ಭಯಂಕರಿ ಓಂಕಾರಿ ಶಂಖ ಚಕ್ರಧಾರಿ ಸರ್ವಾಲಂಕರಿ ಉದ್ಧಾರಿ ಶಂಖ ಚಕ್ರಧಾರಿ ಸರ್ವಾಲಂಕರಿ ಉದ್ಧಾರಿ ವರ ಬಿರುದಂಕ ಡಂಕ ಶಂಕಲಾಕೃತ ಶ್ರುತಿ ಪಂಕಜಾಕ್ಷಿ ಕುಂಕುಮಾಂಕಿತಾದರೆ ಶ್ರೀಮುಕಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಶ್ರೀಮುಕಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಧಾರಿಣಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಕರುಣಾರಸ ಪರಿಪೂರಿಣಿ ಧಾರಿಣಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಕರುಣಾರಸ ಪರಿಪೂರಿಣಿ ದಿತಿ ಜಾನ್ಮಯ ಸಂಹಾರಿಣಿ ಫಣಿವೇಣಿ ದಿತಿ ಜಾನ್ಮಯ ಸಂಹಾರಿಣಿ ಚಾರು ಚಂದ್ರ ವದನೆ ಜಗದೋದ್ಧಾರೆ ಕುಂದರದನೆ ಚಾರು ಚಂದ್ರ ವದನೆ ಜಗದೋದ್ಧಾರೆ ಕುಂದರದನೆ ವರ ಗಂಭೀರೆ ಧೀರೆ ವಾರಿ ಜಾಕ್ಷಿ ವಿಹಾರೆ ಹಿರಿಯಡಕ ಪುರೇಶ್ವರಿ ಶ್ರೀಮುಖಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಶ್ರೀಮುಖಾಂಬಿಕೆ ಸಾಮ ಜಗಮನೆ ಸೂತ್ರಾಮಾರ್ಚಿತ ಚರಣೆ ಭಾಮೇ ಧಾಮೇ ಹೇಮೇ ಕೋಮಲಾಂಗಿನಿ ಭಾಮೇ ಧಾಮೇ ಹೇಮೇ ಕೋಮಲಾಂಗಿನಿ ರಾಮ ನಾಮ ಸುಪ್ರೇಮೇ ಭೀಮ ವಿಕ್ರಮೇ ಭೀಮ ವಿಕ್ರಮೇ ಭೀಮ ವಿಕ್ರಮೇ. ಮುಂದಿನ ಗೀತೆ ಪಾಹಿ ಮಾಂ ಪಾಹಿ ಶಿವಹರ ಮೃಡಶಂಭೋ ಶಂಭೋ. ಪಾಹಿ ಶಿವಹರ ಮೃಡ ಶಂಭೋ ಶಂಭೋ ಪಾಹಿ ಮಾಂ ಪಾಹಿ ಶಿವಹರ ಮೃಡ ಶಂಭೋ ಶಂಭೋ ಪಾಹಿ ಮಾಂ ಪಾಹಿ ಶಿವಹರ ಮೃಡ ಶಂಭೋ ಶಂಭೋ. ಅದ್ರಿದರ ಪ್ರಿಯಾದ್ರಿ ಕೃತಾಲಯ ಅದ್ರಿಜಾ ಮಾತಾದ್ರಿ ರಿಪುನುತ ಅದ್ರಿದರ ಪ್ರಿಯ ಅದ್ರಿ ಕೃತಾಲಯ ಅದ್ರಿಜಾ ಮಾತಾದ್ರಿ ರಿಪುನುತ ಅದ್ರಿಜಪತಿ ಪಾಪಾದ್ರಿ ಕುಲಿಶಕನ ಅದ್ರಿಜಪತಿ ಪಾಪಾದ್ರಿ ಕುಲಿಶಕನ ಅದ್ರಿ ಶರಾಸನ ಮುದ್ರಿತ ಪಾಣಿ ಅದ್ರಿ ಶರಾಸನ ಮುದ್ರಿತ ಪಾಣಿ ಅದ್ರಿದರ ಪ್ರಿಯ ಅದ್ರಿ ಕೃತಾಲಯ ಅದ್ರಿ ಜಾಮಾತಾದ್ರಿ ರಿಪುನುತ ಅದ್ರಿಜಪತಿ ಪಾಪಾದ್ರಿ ಕುಲಿಶಕನ ಅದ್ರಿ ಶರಾಸನ ಮುದ್ರಿತ ಪಾಣಿ ಪಾಹಿ ಮಾಂ ಪಾಹಿ ಶಿವಹರ ಮೃಡ ಶಂಭೋ ಶಂಭೋ ಪಾಹಿ ಮಾಂ ಪಾಹಿ ಶಿವಹರ ಮೃಡ ಶಂಭೋ ಶಂಭೋ. ಉನ್ನತದಿಂದಲಿ ಮನ್ಮತ ಬರಲು ದಹನ್ ಮಾಡಿದವರ ಷಣ್ಮುಖ ಜನಕನೆ. ಉನ್ನತದಿಂದಲಿ ಮನ್ಮತ ಬರಲು ದಹನ್ ಮಾಡಿದವರ ಷಣ್ಮುಖ ಜನಕನೆ. ಉನ್ಮನ ಯೋಗಿ ಸನ್ನು ತಲೀಲ ಉನ್ಮನ ಯೋಗಿ ಜನ್ಮರಹಿತ ಗನ ಚಿನ್ಮಯ ರೂಪ ಜನ್ಮರಹಿತ ಗನ ಚಿನ್ಮಯ ರೂಪ. ಉನ್ನತದಿಂದಲಿ ಮನ್ಮತ ಬರಲು ದಹನ್ ಮಾಡಿದವರ ಷಣ್ಮುಖ ಜನಕನೆ. ಉನ್ಮನ ಯೋಗಿ ಸನ್ಮುತ ಲೀಲ ಜನ್ಮರಹಿತ ಗನ ಚಿನ್ಮಯ ರೂಪ. ಪಾಹಿ ಮಾಂ ಪಾಹಿ ಶಿವಹರ ಮೃಡ ಶಂಭೋ ಶಂಭೋ. ಪಾಹಿ ಮಾಂ ಪಾಹಿ ಶಿವಹರ ಮೃಡ ಶಂಭೋ ಶಂಭೋ. ಭರಿಸಿದೆ ಗಂಗೆಯ ನಿರಿಸಿದೆ ಜಡೆಯೊಳು ಧರಿಸಿದೆ ಚಂದ್ರನ ಮೆರೆಸಿದೆ ಭಕ್ತರ. ಭರಿಸಿದೆ ಗಂಗೆಯ ನಿರಿಸಿದೆ ಜಡೆಯೊಳು ಧರಿಸಿದೆ ಚಂದ್ರನ ಮೆರೆಸಿದೆ ಭಕ್ತರ. ಗುರುಮಯಿಪತಿಯಂಕುರಿಸಿದ ಬಾಲನ ಗುರುಯಂಪತಿಯಂಕುರಿಸಿದ ಬಾಲನ ಶಿರಸದಲ್ಲಿಡು ನಿಜ ಪರಸದ ಕೈಯ ಶಿರಸದಲ್ಲಿಡು ನಿಜ ಪರಸದ ಕೈಯ. ಭರಿಸಿದ ಗಂಗೆಯ ನಿರಿಸಿದ ಜಡೆಯೊಳು ಧರಿಸಿದ ಚಂದ್ರನ ಮೆರೆಸಿದ ಭಕ್ತರ. ಗುರುಮೈಪತಿ ಅಂಕುರಿಸಿದ ಬಾಲನ ಶಿರಸದಲ್ಲಿಡು ನಿಜ ಪರಸದ ಕೈಯ. ಪಾಹಿ ಮಾಂ ಪಾಹಿ ಶಿವರ ಮೃಡ ಶಂಭೋ ಶಂಭೋ. ಪಾಹಿ ಮಾಂ ಪಾಹಿ ಶಿವರ ಮೃಡ ಶಂಭೋ ಶಂಭೋ ಮೃಡ ಶಂಭೋ ಶಂಭೋ ಮೃಡ ಶಂಭೋ ಶಂಭೋ. ತೋರಿಸೆ ಹರಿಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ. ತೋರಿಸೆ ಹರಿಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ. ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ. ತೋರಿಸೆ ಹರಿಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ. ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ. ಪರಿಪರಿಯಿಂದಲೇ ಪಾರಾಯಣ ಗೈವೆ ಪರಮ ಪುರುಷ ಹರಿ ಕರುಣ ಸಾಯೋಜವ. ತೋರಿಸೆ ಹರಿಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ. ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ. ನವ ಶಕ್ತಿ ರೂಪಿಯ ದೋಲಿ ಅವತರಿಸಿ ನವ ಸಂಯ ಕೊಲೆದಿರುವೆ ಅವತರಿಸಿನಿ ಅವನಿಯ ಪೊರೆದಿರುವೆ. ಕವಿದ ತಮವನಿಗೆ ಸುವಿಚಾರವು ಮೂಡಿ ಅವಿನಾಶಿ ಶ್ರೀ ಹರಿ ಮನದಿ ವಾಸಿಸುವಂತೆ ತೋರಿಸೇ ಹರಿ ಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಶ್ರೀಮಾತೆಯೇ ತುಳಿಯುವೆ ತವ ಸ್ಮರಣ ನೊಂದು ಬೆಂದಿಹ ಮಾನವ ನಿಗ್ರಹಿಸಲು ನಿಗ್ರಹಿ ಅನುಗ್ರಹಿಸು ನಿಗ್ರಹಿಸಲು ಶೀಘ್ರದಿ ಅನುಗ್ರಹಿಸು ಭಗ್ನಗೊಳಿಸುವ ಭಾವ ತಾಪಗಳೆಲ್ಲವ ಹರಿನಾಮದಿ ಮನ ಮಗ್ನವಾಗುವ ತೆರದಿ ತೋರಿಸೆ ಹರಿಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಆದಿ ಅಂತ್ಯ ರಹಿತಳೆ ಮೋದದಿ ನಿನ್ನ ಪಾದವ ಪೂಜಿಸುವೆ ಮೋದದಿ ನಿನ್ನ ಪಾದವ ಪೂಜಿಸುವೆ ವೇದದಾಯಿನಿಯೇಧಿ ಶಕ್ತಿ ಸ್ಮರಿಪ ಶ್ರದ್ಧಾ ಮೇಧಾಯ ಪ್ರಜ್ಞೆಯ ಕರುಣಿಸೆ ದುರ್ಗೆಯ ತೋರಿಸೆ ಹರಿಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಪರಿಪರಿಯಿಂದಲೇ ಪಾರಾಯಣ ಗೈವೆ ಪರಮ ಪುರುಷ ಹರಿ ಕರುಣ ಸಾಯೋಜವ ತೋರಿಸೆ ಹರಿಚರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಶ್ರೀಮಾತೆಯೇ ಗೈಯುವೆ ತವ ಸ್ಮರಣ ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಕಂದನೆಂಬ ನಿನ್ನ ಪ್ರೀತಿ ಸವಿಯು ಜೇನಿಗಿಂತಲು ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ತಾಯಿ ಎಂದು ಕರೆಯಲು ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಕಂದನೆಂಬ ನಿನ್ನ ಪ್ರೀತಿ ಸವಿಯು ಜೇನಿಗಿಂತಲೂ ಸವಿಯು ಜೇನಿಗಿಂತಲೂ ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ತಾಯಿ ಎಂದು ಕರೆಯಲು ಯಾರು ಸಮಕ್ಕೆ ಬರುವರು ಬಾಳಿ ಬಂದ ಗರಿಮೆಯಲ್ಲಿ ಯಾರು ಸಾಮಕ್ಕೆ ಬರುವರು ತಾಳಿ ನಿಂತ ಸಹನೆಯಲ್ಲಿ ತಾಳಿ ನಿಂತ ಸಹನೆಯಲ್ಲಿ ನಿನ್ನ ಯಾರು ಗೆಲುವರು ನಿನ್ನ ಯಾರು ಗೆಲುವರು ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ತಾಯಿ ಎಂದು ಕರೆಯಲು ಕೋಟಿ ಕೋಟಿ ಬೆಳಗು ಹರಿದು ನಿನ್ನ ಪಾದ ತೊಳೆದಿವೆ ಕೋಟಿ ಕೋಟಿ ಬೆಳಗು ಹರಿದು ನಿನ್ನ ಪಾದ ತೊಳೆದಿವೆ ನಿನ್ನ ಕಾಣಲೆಂದು ಚಂದ್ರ ನಿನ್ನ ಕಾಣಲೆಂದು ಚಂದ್ರ ತಾರೆ ನಭದಿ ನೆರೆದಿದೆ ತಾರೆ ನಭದಿ ನೆರೆದಿದೆ ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ತಾಯಿ ಎಂದು ಕರೆಯಲು ನನ್ನ ಮನದಿಯರಳುತ್ತಿದೆ ತಾಯೇ ನಿನ್ನ ರೂಪ ನನ್ನ ಮನದಿ ಅರಳುತ್ತಿದೆ ತಾಯೇ ನಿನ್ನ ರೂಪ ಕಂಪು ಬೀರಿಸುತ್ತಲೆಲ್ಲ ಕಂಪು ಬೀರಿಸುತ್ತಲೆಲ್ಲ ಹರಡಿ ನಿಲುವುದು ಹರಡಿ ನಿಲುವುದು ಹೆಮ್ಮೆ ನನಗೆ ಅಮ್ಮ ನಿನ್ನ ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಕಂದನೆಂಬ ನಿನ್ನ ಪ್ರೀತಿ ಕಂದನೆಂಬ ನಿನ್ನ ಪ್ರೀತಿ ಕಂದನೆಂಬ ನಿನ್ನ ಪ್ರೀತಿ ಸವಿಯು ಜೇನಿಗಿಂತಲೂ ಸವಿಯು ಜೇನಿಗಿಂತಲೂ ಹೆಮ್ಮೆ ನನಗೆ ಅಮ್ಮ ನಿನ್ನ ಹೆಮ್ಮೆ ನನಗೆ ಅಮ್ಮ ನಿನ್ನ ಹೆಮ್ಮೆ ನನಗೆ ಅಮ್ಮ ನಿನ್ನ ತಾಯಿ ಎಂದು ಕರೆಯಲು ಕೊನೆಯದಾಗಿ ಕೇಳಿ ಸತ್ಯ ಗಣಪತಿ ಪಾದ ಪದುಮಕ್ಕ ವಿನಂದಿಸಿ ವರದೇ ಶಾರದೆಯನ್ನು ಸ್ಮರಿಸಿ ಸತ್ಯ ಗಣಪತಿ ಪಾದ ಪದುಮಕ್ಕ ವಿವಂದಿಸಿ ವರದೇ ಶಾರದೆಯನ್ನು ಸ್ಮರಿಸಿ ಪರಮ ಪಾವನೆ ನಿನ್ನ ಮಹಿಮೆಯ ಪಗಳುವಿ ಪರಮಾನ್ನ ಪಾಯಸ ನಿನಗೆ ತಂದಿಡುವೇನ ಶೀಘ್ರದಲ್ಲಿ ಮಾತೀಯ ಕರುಣೀಸು ಶುಂಭಾನಿ ಶುಂಭಾರಿ ಶಂಭೋರಮಣಿ ನಮೋ ಮಂಗಳಾತ್ಮಕಳಿಗೆ ಶರಣು ಮಂಗಳ ಮಹಿಮಾಳೆ ಮಂಗಲಾಕ್ಷತೆಗಳ ಇಂದು ನಿನ್ನ ಚರಣ ಕರ್ಪಿಸಿ ಬೇಡುತ್ತಿರುವೇನ ಮಂದಾರ ಧೂವಾ ಕರುಣೀಸು ಚಂಡಮುಂಡರ ಗೆಲಿದು ಭಂಡ ದೈತ್ಯರ ಕುಂದು ಚಂಡೆ ಚಾಮುಂಡಿ ನೀನಾದೆ ಶೂರತ ನದಿ ಧೂಮ್ರ ಕೇತನವಧಿಸಿದೆ ಶಕ್ತಿ ರೂಪಿಣಿ ನಿನ್ನ ಕರದೋಳು ಪಿಡಿದಂತ ದುಂಡು ಮಲ್ಲಿಗೆಯ ಕರುಣೀಸು ರಕ್ತ ಬೀಜಾಸುರರ ಯುಕ್ತಿಯಿಂದಲೀ ಗೆಲಿದೆ ಮಹಿಯೋಳು ಮಹಿಷನ ಕುಂದೆ ಲೋಕದೊಳಗೆ ಆದಿ ಶಕ್ತಿಯಂದೆನಿಸಿದೆ ಮುಕ್ತಿದಾಯಕಿ ನಿನ್ನ ಮುಡಿಯೋಳು ಮುಡಿದಂತ ದುಂಡು ಮಲ್ಲಿಗೆಯ ಕರುಣೀಸು ಧರೆಯೋಳಧಿಕವಾದ ಕರಿ ಕಾನಪುರದೋಳು ಅನುದಿನ ನೀನು ನೆಲೆಸಿರುವೆ ಬರುವ ಭಕ್ತರ ಮಾನ ದಿಷ್ಟಾರ್ಥ ಸಲ್ಲಿಸುವೆ ಪರಮೇಶ್ವರಿಯೇ ನಿನ್ನ ಶಿರದ ಮೇಲಿರುವಂತ ಕರವೇರ ಧೂವಾ ಕರುಣೀಸು ಕುಂಕುಮಾಂಕಿತಳಿಗೆ ಭಕ್ತಿ ಭಾವದಿಂದು ಪರಿಮಾಳ ಸುಮಗಳ ತಂದು ಭಕ್ತಿಯಿಂದಲೀ ನಿನ್ನ ಚರಣ ಪೂಜೆಯ ಗೈವ ಮಂಗಲೆಯರಿಗೆ ನೀ ಸ್ಥಿರವಾಗಿರುವಂತ ಮುತ್ತೈದೆ ತನವಾ ಕರುಣೀಸು ಇಂದಿನ ಮಹಿಳಾ ವಾಣಿಯಲ್ಲಿ ಶಿರಸಿಯ ಸ್ವರ್ಣವಲ್ಲಿ ಮಾತೃವೃಂದ ಇಲ್ಲಿನ ಮಹಿಳಾ ಸದಸ್ಯರಿಂದ ಭಜನಾ ಪದಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಚೇತನಾ ಅಶೋಕ್ ಹೆಗಡೆ, ಗೀತಾ ಹೆಗಡೆ, ನಾಗರತ್ನ ಭಟ್, ಚಂದ್ರಕಲಾ ಭಟ್, ಸುಮಾ ಹೆಗಡೆ, ಶ್ರುತಿ ವೈದ್ಯ ಮತ್ತು ಸಂಧ್ಯಾ ಹೆಗಡೆ, ತಬಲಾ ಕಿರಣ್ ಹೆಗಡೆ, ಹಾರ್ಮೋನಿಯಂ ಧೀರಜ್ ಹೆಗಡೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕ. ತಪ್ಪಿಸಿ. ನೆನಪಿಡಿ, ಕಾನೂನು ಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಜನಪದ ಸಂಗೀತ ರಾಣವ ಭೀಮಪ್ಪ ಕಲ್ಲಿಮನೆ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು. ಶಿವನ ಕೈಯಲ್ಲಿ ವರವ ಬೇಡಿದಾಳ, ಶಿವನ ಕೈಯಲ್ಲಿ ವರವ ಬೇಡಿದಾಳ, ಗುಡಿಯ ಹೋಗ ತಾನಾ